ಕುಶಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ ದೇವೈ ಸದಾ ಪೂಜಿತ ಸಾಮಾಂ ಪಾದು ಸರಸ್ವತೀ ಭಗವತೀ ನಿಶೇಷ ಜಾಡ್ಯಾಪಹ ದೋರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕ ಮಣಿಮಯೀ ಅಕ್ಷಮಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾಕಂದೇಂದುಶಂಖಸ್ಫಟಿಕಮಣಿನಿಭ ಭಾಸಮಾನಾ ಸಮಾನಾ ಸಾಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ ಸುರಾಸುರಾ ಸೇವಿತ ಪಾದ ಪಂಗಜ ಕರೇ ವಿರಾಜತ್ ಕಮನೀಯ ಪುಸ್ತಕ ವಿರಿಂಜಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ ಸರಸ್ವತಿ ಸರಸಿಜ ಕೇಸರ ಪ್ರಭಾ ತಪಸ್ವಿನೀ ಸಿತ ಕಮಲಾಸನ ಪ್ರಿಯ ಘನಸ್ತನೀ ಕಮಲ ವಿಲೋಲಲೋಚನ ಮನಸ್ವಿನೀ ಭವತು ವರಪ್ರಸಾದಿನಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತೀ ನಮಸ್ತುಭ್ಯಂ ಸರ್ವದೇವೀ ನಮೋ ನಮಃ ಶಾಂತರೂಪೇ ಶಶಿಧರೇ ಸರ್ವಯೋಗೇ ನಮೋ ನಮಃ ನಿಷ್ಕಳಾಯೈ ನಮೋ ನಮ ವಿದ್ಯಾಧರೆ ವಿಶಾಲಾಕ್ಷಿ ಶುದ್ಧ ಜ್ಞಾನೇ ನಮೋ ನಮ ಶುದ್ಧ ಸ್ಫಟಿಕ ರೂಪಾಯೈ ಸೂಕ್ಷ್ಮ ರೂಪೇ ನಮೋ ನಮ ಶಬ್ದ ಬ್ರಹ್ಮಿ ಚತುರ್ಹಸ್ತೆ ಸರ್ವಸಿದ್ಧೈ ನಮೋ ನಮ ಮುಕ್ತಾಲಂಕೃತ ಸರ್ವಾಂಗೈ ಮೂಲಾಧಾರೆ ನಮೋ ನಮ ಮೂಲಮಂತ್ರಸ್ವರೂಪಾಯೈ ಮೂಲಶಕ್ತೈ ನಮೋ ನಮ ಈಶ್ವರೀ ನಮೋ ನಮ ವಾಣ್ಯೈ ವರದ ಹಸ್ತಾಯೈ ವರದಾಯೈ ನಮೋ ನಮ ವೇದ್ಯಾಯೈ ವೇದರೂಪಾಯೈ ವೇದ ವೇದ್ಯೇ ನಮೋ ನಮ ಗುಣದೋಷ ವಿವರ್ಜಿನ್ಯೈ ಗುಣದೀಪ್ತ್ಯೈ ನಮೋ ನಮ ¶¶ सर्वरूपे नमो नमः सर्वज्ञायै सदानन्द सम्पन्नायै नमो नमः योगरूपे रमादेव्यै योगानन्दे नमो नमः दिव्यज्ञायै त्रिनेत्रायै दिव्यमूर्ते नमो नमः चन्द्रधरे देवी चन्द्ररूपे नमो नमः चन्द्रादित्य समे देवी चन्द्रभूषे नमो नमः अणुरूपे महारूपे विश्वरूपे नमो नमः अणिमाद्यष्ट सिद्धायै आनन्दायै नमो नमः ज्ञानविज्ञानरूपायै ज्ञानमूर्ते नमो नमः नानाशास्त्रस्वरूपायै नानारूपे नमो नमः पद्मदे पद्मवंशे च पद्मरूपे नमो नमः परमेष्ट्यै परामूर्त्यै नमस्ते पापनाशिनि महादेव्यै महाकाल्यै महालक्ष्म्यै नमो नमः ब्रह्मविष्णुशिवाख्यायै ब्रह्मनार्यै नमो नमः कमलागरगेहायै कामरूपे नमो नमः कपालिप्राणनाथायै कर्मठायै नमो नमः पठे नित्यं षण्मासा सिद्धिमाप्नुयात् घोरव्याघ्रभयं नास्ति पठतां शृण्वतामपि इत्थं सरस्वतीस्तोत्रम् अगस्त्यमुनिवाचकं सर्वसिद्धिकरं नृणां सर्वपापप्रणाशनम्